ಹೂ ಕುಂದಿರ್ತೈತೆ. ಅದು ಸ್ವಲ್ಪ ಕುಂತಿದ್ರೆ ಅವರು ಒಂದು ಎಣ್ಣೆ ಹೊಡೆದು ಬಿಡ್ತಾರೆ. ಮತ್ತೆ ಅವಾಗ ಮತ್ತೆ ಆ ಹೂವು ಒಂದೊಂದು ಕುಂತಾವ ಅಂದ್ರೆ ಅರಿಸ್ಬಿಡ್ತಾರೆ. ಮತ್ತೆ ಹೂ ಕೂಡ ಅರಿಸ್ತಾರೆ. ಬೇಸ್ ಕುಂತ ಮೇಲೆ ಬಿಡ್ತಾರೆ ಅವ್ರು. ಸೊ ಹಂಗಾಗಿ ಈಗ ಹಗರಿಬೊಮ್ಮನಹಳ್ಳಿ ಸುತ್ತಮುತ್ತಲು ದಾಳಿಂಬೆ ತೋಟಗಳು ಆಗಿರೋದ್ರಿಂದ ನಿಮ್ಗೆಲ್ಲ ಸ್ವಲ್ಪ ಜೀವನಕ್ಕೆ ಆಧಾರ ಆಗೈತಿ ಇವಾಗ ನಮ್ಗೆ. ಖರೆಗೆ ಅಂದ್ರೆ ನಾವ್ ಇಲ್ಲಿ ಇರ್ತದಿಲ್ರಿ ಬದುಕು ನಮ್ಮೂರಾಗ. ಯಾವ ಬದುಕೈತಿ ಇಲ್ಲಿ ಓಸು ಹೋಗ್ಯ ಹೊಲ್ಗಳು ಓಸು ಯಾವ ಬದುಕೈತಿ ಇಲ್ಲಿ. ಅವ್ರು ಇದ್ದಾರ ಹೊಳೆ ಸಾಲ ಎಲ್ಲ ಇತ್ತಲ್ಲ, ಹೊಳೆ ಸಾಲ ಇದಾವ. ಮತ್ತೆ ಸಶತ್ಸಕ್ ಹೋಗಾರ ಮಂದಿ ಇವಾಗ ಹೋಗಾರ ಸಶತ್ಸಕ್ ಹೋಗಾರ. ನಮ್ ಕೈಲಿ ಆಗೋದಿಲ್ಲ, ನಾವು ಹೋಗೋದಿಲ್ಲ ಸಶತ್ಸಕ್. 70 ವರ್ಷ ಅಂತೀವಿ. ಈಗ ನೀನ್ ಕೂಲಿ ಮಾಡಕ್ ಹೋದ್ರೆ ಅವ್ರು ಏನ್ ಕೆಲ್ಸ ಮಾಡ್ತೀನಿ ಅಂತ ಹಂಗೇನಾರ ಅಂತಾರ? ಅಯ್ಯೋ, ಒಂದಿನ ಆಟದ ತಂದಿದ್ದ ಇನ್ನೊಬ್ರಿಗೆ ಹೇಳಿದ್ ಅಯ್ಯಮ್ಮನ್ ಬ್ಯಾಡ ಅಂದ್ಬಿಡ್ರ ನಕೆತೇನೆ ಮುರಿಬೇಕ ಅಂದ್ರು. ಆಕೆ ಅಂದ್ಬಿಟ್ಲು, ಯಪ್ಪ ನಮ್ಮನ್ ಏನ್ ಅಡ್ಡಾಯ್ತಿ ಬಾರ ಅಜ್ಜಟ್ ನೀನ್ ಬದುಕ್ ಮಾಡ್ತೇನಲ್ಲ ಇಲ್ಲೊಬ್ಬಕ್ಕೆ. ನಿಂಗಮ್ಮ ಕೆಲ್ಸ ಮಾಡಿದ್ರೆ ಗಟ್ಟಿ ಅವಸ ಮುಂದೆ ನಾನೇ ಗಟ್ಟಿ. ನೀವೇ ಗಟ್ಟಿ? ನಾನೇ ಗಟ್ಟಿ. ಅವಸ ಮುಂದೆ ಮುಂದಕ್ಕೆ ತಾಡಾದ್ರೆ ನನ್ನ ಕೊಂಡು ಬಿಡ್ತಾರ. ಹರೇದರ್ಗಿಂತ ನೀನೇ ಗಟ್ಟಿ? ಗಟ್ಟಿ. ನನ್ ಸಸ್ತ್ರ ನಾ ಈಕೆ ಎದಕ್ಕೆ ಬರ್ತಾಳೆ ನಮ್ಮ ಹಿಂದೆ ಅಂತಾರ. ನೀವು ಸಸ್ತ್ರ ಅತ್ತೆ ಸಸ್ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ? ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಇಬ್ರು ಸಸ್ತ್ರ ಬರ್ತಾರ, ಮತ್ ನಾನೊಬ್ಬಕ್ಕೆ ಹೋಗ್ತೀನಿ. ಒಬ್ಬ ಸಸಿ ಮನೆಯಾಗ, ಒಬ್ಬ ಸಸಿ ಬ್ಯಾರೆ ಬ್ಯಾರೆ ಹೋಗಾಳಕ್ಕೆ ದೊಡ್ಡಕ್ಕೆ. ಅದಕ್ಕೆ ಹೋಗ್ತಾರೇನ್ರಿ ಅವ್ರು ಏನ್ ತಲ್ಸಿ ಊರಾಗ ಸಿಕ್ಕಲ್ಲ, ಊರಾಗ ಅಡವಾಗ ಸಿಕ್ಕರ ಅಡವಾಗ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತಾರ. ಬಹಳ ಕಷ್ಟ ಐತೆ ಜೀವನ. ಜೀವನದಾಗ ಕಷ್ಟ ಐತೆ ಮತ್ತ ಇವಾಗ. ಹೊಲ ಇತ್ತು ಅಂದ್ರೆ ಒಂದಿಷ್ಟು ಏನೋ ಆಸರೆ ಆಗಿತ್ತು, ಆಸರೆ ಆಗ್ತಿತ್ತು. ಮೊಮ್ಮಕ್ಕಳ ಶಿಕ್ಷಣ ಶಾಲೆ ಅದು ಇದು ಎಲ್ಲ ಹೆಂಗೆ? ಶಾಲೆಗೆ ಇವಾಗ ಕಳಿಸ್ತಾರ್ರಿ. ಇಬ್ರು ಇದಾರ ಒಬ್ಬತ್ತಗ, ಒಂದ್ ಹೆಣ್ಣು ಒಂದ್ ಗಂಡ. ಅತ್ತ ಇವಾಗ SLC ಓದಿಸಿ, SLC ಮೇಲೆ ಎರಡು ಓದಿಸಿ ಬಿಟ್ಬಿಟ್ಟನ ಒಬ್ಬತ್ತು ನಡುಲ್ಲ. ಅತ್ತ ದೊಡ್ಡತ್ತನ ಆಲೆ ಮೂವರು ಹೆಣ್ಮಕ್ಳು ಹೋಗ್ಬಿಟ್ಟಾರ ಗಂಡನ ಮನೆಗೆ. ಒಬ್ಬತ್ತು ಈಗ ಬಾತಾಬತ್ ಲಾರಿ ಕೆಲ್ಸಕ್ಕೆ ಹೋಗನ್ ಗಂಡು ಮಗ. ಒಬ್ಬಕ್ಕೆ ಹೆಣ್ಮಕ್ಳು ಇರೋದು ಇನ್ನು ಒಬ್ಬತ್ತಗ. ಆಕೆ ಈಗ ಓದ್ತಾಳೆ, SLC ಓದ್ತಾಳೆ. ಮತ್ತಿನ್ನು ಒಬ್ಬತ್ತಗ ಮೂವರ ಇದಾರ, ಒಬ್ಬತ್ತು ಗಂಡು ಮಗ, ಇಬ್ರು ಹೆಣ್ಮಕ್ಳು. ನೀವು ಕಳೆ ತೆಗಿತೀರೋ ಹೋಗ್ತಿರಲ್ವಾ, ಎಂತ ಹುಲ್ಲು ಹೆಚ್ಚು ಬೆಳಿತೈತಿ ಆ ಭಾಗದಲ್ಲೆಲ್ಲ? ಅದು ದಾಳಿಂಬ್ರಕ್ಕಂತ ಬರೀ ಜೇಕು, ಇದು ಅಂಟ್ರಿಕೆ ಹುಲ್ಲು. ಅಂಟ್ರಿಕೆ ಅವಾಗ ಜಾಸ್ತಿ ಇರ್ತಾವ. ಅವಾಗ ನೀವು ಮೊದ್ಲು ನೋಡಿದ ಕಾಲಕ್ಕೆ ಕಳೆವನಲ್ಲಿ ಎಷ್ಟು ನಮೂನಿ ಇದೆ, ಎಷ್ಟು ನಮೂನಿ ಹುಲ್ಲು ಬೆಳಿತೈತಿ? ಅಯ್ಯೋ, ಅವು ಓಸ್ ಎಲ್ಲ ಊಟತಾವ. ಒಟ್ಟು ಸೊಪ್ಪು ಸೇದೆ ಎಲ್ಲದು ಹುಟ್ಟತೈತ್ರಿ, ಎಲ್ಲ ಕಳೆ ಎಲ್ಲದು ಹುಟ್ಟತೈತಿ, ಎಲ್ಲ ಹುಲ್ಲು. ನೀವೇನೇನು ಕರಿತಿದ್ರಿ ಅವಕ್ಕೆ? ಮತ್ತೆ ಕಾರ್ತಾನೆ ಅಂತಿದ್ವಿ, ಎತ್ನಕೊಂಡು ನುಲ್ಲು ಅಂತಿದ್ವಿ, ಜಿಗಳೆ ಅಂತಿದ್ವಿ. ಮತ್ತಿನ್ನು ಎರಡು ಯಾವ್ದಾರು ಬರುವಲ್ವ ಆಗ್ಲಾಗ್ತಲ್ಲ. ಅವಾಗ ಓಟ್ ಹೊಲ್ದಾಗ ನೆಪ್ಪಿಟ್ಕೊಂಡಿರ್ತಿದ್ವಿ ನಾವು ಅಂತಿದ್ವಿ. ಈಗ ಅಷ್ಟು ನಮೂನಿ ಹುಲ್ಲು ಬೆಳಿತದೆಯಾ? ಬೆಳಿತೈತಿ. ಈಗ ಕೂಡ ಹಂಗೈತ್ರಿ, ಬೆಳಿತಾವ ಒಂದೊಂದು ಹೊಲ್ದಾಗ ಬೆಳೆದಿರ್ತೈತಿ. ಅದ್ರಾಗಂತ ಅಷ್ಟು ನಮೂನಿ ಬೆಳೆದಲ್ಲ. ಇವು ಕಳಕ್ ಪಳಕ್ ಹೋಗ್ವಲ್ ಕಬ್ಬಿನಕ್ಕ ಅದಕ್ಕೆ ಇರ್ತೈತಿ. ಹೆಚ್ಚು ಹುಲ್ಲು ಬೆಳೆಯೋದ್ರಿಂದ ಏನಾಗುತ್ತೆ ಬೆಳೆಗೆ? ಎಲ್ಲದು ಬೇಸರ್ತೈತಿ, ತೆಗ್ದು ಬಿಡ್ತಾರಲ್ಲ. ಮತ್ತೆ ಕೊಡ್ತೈತಿ ತಂದ್ರೆ, ಅದನ್ನ ಬಿಟ್ರೆ ಬಿಟ್ರೆ ತಂದ್ರೆ ಕೊಡ್ತೈತಿ. ಮತ್ತೆ ಯಾವಾಗ ಒಂದ್ ತಾಟಗ ಇಷ್ಟ ಆಗೈತೆ ಅಂದ್ರೆ ತೆಗಿಸ್ಬಿಡ್ತಾರೆ, ಒಂದೊಂದ್ ತಲೆ ಇಟ್ಟಿರ್ತೈತಿ. ಈಗೆಲ್ಲ ಕಳೆನಾಶಕ ಎಲ್ಲ ಹಾಕ್ತಾರಲ್ಲ, ಕಳೆನಾಶನ ಹೊಡಿತಾರ ಹೊಡ್ಯಾರ ಫಸ್ಟ್, ಹಿಂದಗಡೆ ಬಗ್ಗದಲ್ಲ ಫಸ್ಟ್ ಹೊಡೆದು ಬಿಡ್ತಾರ. ಅದಕ್ಕೆ ನಿಯಂತ್ರಣ ಆಗಲ್ಲ, ಆಗೋದಲ್ಲ. ಅದು ಬಾಡ್ಕೆ ಅಂತೈತಿ ಇದ್ರಾಗ, ಇದ್ರಾಗ ಕೂಡ ಹೊಡಿತಾರ ದಾಳಿಂಬ್ರಗ್ ಕೂಡ ಬಾಡ್ಕೆ ನಿಂತ. ಅದಕ್ಕೆ ಬಡ್ಡಿಗೆ ಹೊಡೆದ್ರ ಅದಕ್ಕೆ ಗಿಡ ಬಡಿತೈತಿ ಅಂತಂದು ಆ ಬಡ್ಡೆ ತೆಗ್ದೈತಿರ್ಬೇಕು. ಒಬ್ಬೆ ನಾವು ತೆಗಿಬೇಕು, ಒಬ್ಬೆ ಈ ಕಡೆಗೆ ಒಬ್ರು ಈ ಕಡೆಗೆ ಒಬ್ರು ನಾವು ತಕ್ಕೊಂಡು ಹೋಗ್ಬೇಕು. ಅದನ್ನ ಅದು ಕೊಡೋದಲ್ಲ ಎಣ್ಣೆನ, ಅವ್ರು ಗಿಡಕ್ ಬಡಿತೈತಿ ಅಂತ. 70 ವರ್ಷ ಆದ್ರೂ ಗಟ್ಟಿಯಾಗಿ ಕೆಲಸ ಮಾಡ್ತೀರಿ. ನಿಮ್ಮ ಊಟ ಉಪಚಾರ ಎಲ್ಲ ಹೆಂಗಿದೆ ಮನೆಯಲ್ಲಿ, ಏನೇನು ತಿಂದ್ರಿ ನೀವು, ಏನ್ ತಿಂದ್ ಗಟ್ಟಿಯಾಗಿರಿ? ನಾವು ಅವಾಗ ತಿಂದಿರೋದು ಹೇಳಿದ್ರೆ ಪರಮಾತ್ಮ ಗೊತ್ತ್ರಿ. ಏನ್ ತಿಂದ್ರಿ ಅವ? ಅಯ್ಯೋ, ಬರೇ ರೊಟ್ಟಿ, ಪುಂಡಿ ಸೊಪ್ಪು, ಕೋಲಣ್ಣೆ ಸೊಪ್ಪು, ಗೊರ್ಜಿ ಸೊಪ್ಪು ಅಂತದೆಲ್ಲ ತಿಂದು ಬಾಳೆ ಮಾಡಿದ್ವಿ. ಒಂದ್ ರೊಟ್ಟಿ ಮೇಲೆ ಹೆಚ್ಚು ಕಟ್ಕೊಂಡ್ ಹೋಗ್ತಿದ್ದಿಲ್ಲ ಅವ್, ಗಡಗಡ ಓಡಾಡು ಹಂಗ ಕಟ್ಕೊಂಡ್ ಹೋಗಿಲ್ಲ. ಊರ್ ತಡ ಎತ್ತಡ ತಿಂದ್ಕತ್ ಹೋಗ್ಬಿಡ್ತಿದ್ವಿ ಮಗನಕ್ಕ. ದಾರ್ಯಾಗ ತಿಂದ್ ಹೋಗ್ತಿದ್ವಿ. ಇವಾಗ ಎಷ್ಟು ಕಟ್ಕೊಂಡ್ ಬರ್ತಾರ, ಓ ಅನ್ನ ರೊಟ್ಟಿ ಎಲ್ಲ ತರ್ತಾರ. ಇವಾಗ ಬೇಸ್ ಕುಂತ್ಕೊಂಡು ಉಂಡು ಉಳ್ದದಲ್ಲೇ ಸುರಿ ಬರ್ತಾರ. ನಾವು ಅವಾಗ ಎಲ್ಲಿ ಒಂದ್ ರೊಟ್ಟಿ ಎರಡು ರೊಟ್ಟಿ ಕಟ್ಕೊಂಡ್ ಹೋಗೋದು, ಬೇಗ ಒಂದ್ ಹೊತ್ತಿ ಉಣ್ಬೇಕಂದ್ರೆ ಬುತ್ತಿಲ್ದಾರ ಗಂಗ್ ಹೋಗ್ಬಿಡ್ತಿದ್ರು ದೂರ ಪಾಪ. ಏನ್ ಮಾಡ, ಯಾವಾಗ ಬಾರೇ ಒಂದ್ ತುತ್ತಿನ ಬಾರ ಅಂತ ಕರಿತಿದ್ವಿ. ಬುತ್ತಿಲ್ದಾರ ಬುತ್ತಿಲ್ದೇನೋ ಬರುವಂತ ಜನ ಇದ್ರು ಉಂಡ್ರಿ ಬರ್ತಿದ್ರು ಅವಾಗ ಕಷ್ಟ. ಅವಾಗ ಫಸ್ಟ್ ಬಂದಾಗ ನಮ್ಮ ಅತ್ತೆ ಮಾವನ್ ತಾಗ ಬಾಳೆ ಮಾಡ್ಬೇಕಾದ್ರ ಬರೀ ರಾತ್ರಿಂದ ಊಟ ನಮ್ದು ನಮ್ಮ ಅತ್ತೆ ಅಂತದ್ರಿ ಪಾಪ. ನಮ್ಮ ಅತ್ತೆ ನಾನು ಇಬ್ರು ಕಳಕ್ ಹೋಗ್ಬೇಕು, ಇವ್ಸ್ ಮಂದಿ ಅಡಿಗೆ ಹಾಕ್ಬೇಕು. ಕಳಕ್ ಹೋಗಿ ಬಂದು ಅವ್ನ ಜಾಳ ತರ್ತಿದ್ವಿ, ಆಗಿಂದಾಗ್ಲೂ ಇಸ್ಕೊಂಬಂದು ಕೂಲಿ ಅದನ್ನ ಬೀಸ್ಕೊಂಡ್ ಬರ್ತದ್ದು ಅಲ್ಲಿ ಜನಕ್ಕೆ ಹೋಗಿ ಅಷ್ಟು ಮಾಡಿಬಿಡು ಅಷ್ಟು ಉಂಡ್ಬಿಟ್ರೆ ಅತ್ತಂತದ್ದು ಒಂದ್ ನಾಲ್ಕು ರೊಟ್ಟಿದ್ದು ಎಷ್ಟು ತೆಗಿತೀನಿ ನಾನು. ಅಂದ್ರೆ ಅವಾಗ ಅವತ್ತಿನ ಕೂಲಿನೇ ಅವತ್ತಿನ ಊಟ, ಅವತ್ತಿನ ಕೂಲಿ ಅವತ್ತಿನ ಊಟ. ಅವಾಗ ಎಷ್ಟತ್ತಿದ್ರ ಕೂಲಿ ಇಸ್ಕೊಂಬರ್ಬೇಕು, ಜಾಳಕ್ಕೆ ಅಂಗಡಿಗೆ ಹೋಗ್ಬೇಕು ನಾವು. ಹಲಗಿ ನಿಂಗಮ್ಮ ಹಾಡೋದ್ರಗೂ ಫೇಮಸ್ ಅಂತೆ. ನಿಮ್ಗೆ ಮರಿಯಮ್ನಳ್ಳಿಯಲ್ಲೆಲ್ಲ ಹಾಡನ್ನ ಈ ಜನಪದ ಹಾಡುಗಳೆಲ್ಲ ಹಾಡ್ತೀರಿ ಅಂತ ಸನ್ಮಾನ ಮಾಡಿದ್ದಾರೆ. ಯಾವ್ದಾದ್ರು ಒಂದು ಹಾಡು ಸ್ವಲ್ಪ ನಮ್ಮ ಕೇಳುವರಿಗೆ ಕೇಳಿಸಿ. ಹೆತ್ತ ಎತ್ತಲೆ ಗೋಣೆ ಅಡ ಬಾಲ ಗಡಿ ದೊರಗ ಸುರುಟ ಸುರುಟ ಪುರದ ಸುರುಟ ಪಲ್ಲಕ್ಕೆ ಚೇಜೆ ನೂರಂದು ಕಾಮಾರಿಕೆ ನಡಸುವ ಹೆಗ್ಗಡಿ ಬಸವನ ತೆಕ್ಕೆಗಳು ಬೇದೆ ಉತ್ಸಯ ನೋಡಿ ಮಂದಿಯ ಎದ್ದೇತು ಮರುಬಾಲ ತೆರಳಿತು ಒಡಿಯ ನಿನ್ನಾಣ್ಯಾಗ ಮುಡಿಬಾಗಿ ಶರಣಂದೆ ಇಂತ ಪಾಡದ ರೇಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ ಅರ್ಧ ಮಕ್ಕಳೆತ್ತಿಗೆಂದು ಪಂಚಾಂಗ ಕಟ್ಟಿಗೆಂದು ಸಾಲ ಮಂಟಮದಾಗ ಸಣ್ಣ ಬಣ್ಣಗಳಲ್ಲ ಒಂದು ವಾರಗಳಲ್ಲ ಮೈ ತುಂಬೆಟ್ಟಾಗಂದು ನಗಮಕದ ನೆಲ್ಲೇರು ನಾರಿ ಜನಕ್ಕೇರು ಹಂಪಮ್ಮಾಗ ಕರುಣ ಮಜ್ಜುಣು ಮಾಡೋ ನೆತ್ತೇರಿನ ಸುತ್ತ ಬೆಲ್ಲ ಸೂರಿ ಮಾಡೋನೆ ಮಾತಂಗ ನೀರಿ ರಥವ ಸಾಗಿಸಿ ಕೊಡೋನೆ ಇಂದಿಗೆ ನಮ್ಮದು ಕರ್ಮ ನಿರ್ಮಾಣಾಗಲೇ ಇಂತ ಪಾಡದ ರೇಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ ಹಂಪ ವಿರೂಪಾಕ್ಷೇಶ್ವರನ ಕೊಂಡಾಡಿದ್ರಿ. ನಿಮ್ಗೆ ಇವೆಲ್ಲ ಹಾಡುಗಳು ಹೆಂಗ್ ಕಲ್ತ್ರವ, ಎಷ್ಟೊಂದು ನೆನಪುಗಳು ಇಟ್ಕೊಂಡಿದ್ರಿ? ನಮ್ಮ ಅವನವ್ರು ಆಡ್ತದ್ರಿ, ನಮ್ಗೆ ಅವನ್ ಕಲ್ತ್ಕೊಂಡಿವ್ ನಾವು. ನಿಮ್ಮ ಹಾಡನ್ನ ಕೇಳಿ ಎಲ್ಲೆಲ್ಲಿ ನಿಮ್ಗೆ ಏನಾದ್ರು ಬಹುಮಾನ ಪ್ರಶಸ್ತಿ ಈ ತರದ ಬಂದವ? ಮರಮ್ನಳ್ಳಿಗೆ ಒಂದು ಅವತ್ ಸನ್ಮಾನ ಆಗೈತಿ, ಒಂದು ಪ್ರಶಸ್ತಿ ಅಂತ ಕೊಟ್ರಿ ನಿಮ್ಗೆ. ನಿಮ್ ಜೊತೆಗೆ ಹಾಡೋರೆಲ್ಲ ಇನ್ನೂ ಗಟ್ಟಿಯಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅವ್ರು ಯಾವ್ಯಾವ ಹಾಡುಗಳನ್ನೆಲ್ಲ ಹಾಡ್ತೀರಮ್ಮ? ನಾವು ದೊಡ್ಡ ಕಥೆಗಳೆಲ್ಲ ಹಾಡ್ತೀರಾ? ದೊಡ್ಡ ದೊಡ್ಡ ದೇವ್ರ ಕಥೆಗಳು, ಇದು ಧರ್ಮರ್ದ ಹಾಡ್ತು, ಮತ್ತೆ ಸುಲಿಯಲ್ಲಿಂದ ಹಾಡ್ತು, ಕೆಂಚಮ್ಮಂದ ಹಾಡ್ತು. ಅವ್ ನಾಕ್ ಹಾಡ್ತಾರ, ನಾಕ್ ಹಾಡು ಹಾಡ್ತಾರೆ. ನಿಮ್ಗೆ ಎಲ್ಲಾರ ಕರ್ಸ್ತಾರ? ಮಳೆ ಗಿಳೆ ಬರ್ದಿದ್ರೆ ಹಾಡು, ಮಳೆ ಬರ್ಲದ್ರ ನಾವ್ ಈಗ್ನರ್ ಯಾರು ಕರ್ಸ್ತಾರ ಅವಾಗ ಎಲ್ಲ ನಾವ್ ಬರೀ ನಮ್ ಕೇರ್ ತುಂಬಾ ಮತ್ತೆ ಊರಾಗ ಕೂಡ ಆಡೀವಿ ನಾವು. ಮಳೆ ಬರ್ಲದ್ ಕೇಸ್ ಎಲ್ಲವಲ್ಲಿ ಆಡ್ತಿದ್ವಿ. ಅವ್ ಹಿಂಗ್ ಆಡಕ್ ಹೋಗ್ತಿರಲ್ಲ ಏನ್ ಕೊಡ್ತಾರ ನಿಮ್ಗೆ? ಏನು ಕೊಡ್ತೀರಿ? ಯಾರು ರೊಕ್ಕ ಕೊಟ್ಟಿರ್ಲ, ಏನು ಅವ್ರ ಕೈಯಾಗಿದ್ದು ಎಲ್ಲಾರು ಹಾಕ್ತಿದ್ರು, ಅದ್ ನೆಂಚ್ಕೊಂತಿದ್ವಿ ನಾವು. ಅವಾಗಿನ ಕಾಲಕ್ಕೆ ರೂಪಾಯಿ ಎಂಟಾಣಿ ಮಸ್ತ್ ಅಲ್ಲ ಅವಾಗಿನ ಕಾಲ. ಈಗ ಯಾರು ಆಡ್ಸೋದಲ್ರಿ? ಏನ್ ನಾಳಿದ್ರು ಶಿವರಾತ್ರಿ ದಿನದಿಂದ ನಮ್ಮ ಓಣ್ಯಾಗಂದ ಆಡ್ತೀವಿ ನಾವು. ಶಿವರಾತ್ರಿ ಶಿವರಾತ್ರಿಗೆ ಆಡ್ತೀವಿ. ಈ ವಾರ ಮಂಗಳವಾರ ಶುಕ್ರವಾರ ಹೆಣ್ಣು ಗುಡಿ ಹೆಣ್ಣು ದೇವ್ರ ಗುಡಿ ಮುಂದೆ ಯಾವಾಗ ಒಂದ್ ಅವ್ರಾಗಿ ಅಲ್ಲಿ ದುರ್ಗಮ್ಮನ್ ತಕ್ಕ ಕರ್ದ್ರ ಆಡ್ತು, ಮತ್ತೆ ಇಲ್ಲಿ ಕಾಳಮ್ಮನ್ ಕಾರ್ತಿಕ್ ಇರ್ತೈತಿ ಅಲ್ಲ ಅವತ್ತ ಆಡ್ತು, ಮತ್ತೆ ಚಿನ್ನಳ್ಳಿಯಮ್ಮ ಬರ್ತಾಳಲ್ಲ ಅಲ್ಲಿಗೆ ಹೋಗಿ ಆಡ್ತು. ಈ ವರ್ಷ ಬರೀ ಹೋಗ್ಲೇ ಇಲ್ಲ, ಬರೀ ನಮ್ಮ ಒಲೆ ಮನೆನ ಬಂದ್ಬಿಟ್ರು. ಆವಾಗ ಇಬ್ರು ದೊಡ್ಡವರಾಗಿದ್ರು, ಮುದ್ದೆ ಹೋಗೋದಿಲ್ಲ ನಾವು, ಹೋಗೋದಿಲ್ಲ. ಚಿನ್ನಳ್ಳಮ್ಮ ಅಂದ್ರೆ ಯಾವ ದೇವ್ರ? ಇದು ಚಿನ್ನಳ್ಳಮ್ಮ ಕುದುರೆ ಹಿಡ್ಕೊಂಡ್ ಬರ್ತಾರಲ್ಲ ಅವ್ರೆ ಚಾಕೆ ಚಿನ್ನಮ್ಮ, ಚೇಜಮ್ಮ ಚಿನ್ನಳ್ಳಮ್ಮ ಅಂತ ನಾವು. ದುರ್ಗಮ್ಮ ದುರ್ಗಮ್ಮ ಹೆಸರು ಚಿನ್ನಳ್ಳಿ ದುರ್ಗಮ್ಮ ಅಂತಾರೆ. ಚಿನ್ನಳ್ಳಿ ದುರ್ಗಮ್ಮನ ಮೇಲೆ ಒಂದ್ ಸಣ್ಣ ಹಾಡು ಹೇಳಿ. ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹರಿಯಳಕ ನನ್ನ ಅರದಿ ಹೋಗಿದ್ದಾಳೆ ಅರವತ್ತ ಡೊಳ್ಳ ನೋಡಸುತ್ತ, ಹೇಳವ ಮಜ್ಜನ ಕೋಗೋಹೇ ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಅರವತ್ತ ಏಡೊಳ್ಳ ನುಡಸುತ್ತ ದುರ್ಗಮ್ಮ ಹರದಿ ಒಂಟಾಳೆ ಅಜ್ಜಾಲದಿಗೆ, ಹೇಳವ ಮಜ್ಜನ ಕೋಗೋಹೇ ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳುವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡು, ನಿಂತು ಅಳ್ಳಕ ನನ್ನ ಕೆಂಚಿ ಹೋಗೈದಾಳೆ ಕಂಚೆ ನಡೊಳ್ಳೆ ಆ ನೋಡ ಸೋತ, ಹೇಳುವ ಮಜ್ಜನ ಕೋಗೋಹೇ ಹೇಳೋ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ ಕಂಚನ ಎಡೊಳ್ಳೆ ನುಡಸುತ್ತ ದುರ್ಗಮ್ಮ ಸಂಪನ್ನ ಅಂಟಾಳೆ ಅಜ್ಜಾಲ ದೇಗೆ ಹೇಳೋ ಮಜ್ಜನ ಕೋಗುವೆ ಹೇಳೋ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ ಹಡಿಯ ಗಲ್ಲ ಮೇಲ ಗಲ್ಲ ಗದ್ದೆ ಗಲ್ಲ ಗಚ್ಚನ ಗುಡಿಯ ನಂದ ಭವನಿ ಮಲ್ಲಿಗೂ ಅಕ್ಕಿ ಗಂಟು ಉಗ್ರಾಣದೊಳಗೆ ಓಕಳೆ ಕೊಂಡ ಗುರುಗೆ ತಕ್ಕ ಗುಡಿಯ ನಿಲ್ಲೇ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾಟೆಂಗಿ ನೊಂಬಳಿ ದರ್ಸನೆ ಉಗಾದಿ ಹೋಗಿ ಶ್ರಾವಣ ಬಂತ ಊರೂರಲ್ಲ ಗೊತ್ತಿಲ್ಲದ್ದ ನೇಮಕ ತಕ್ಕ ನೆನಗಡಲೆ ಬಾಳಿ ಹಣ್ಣು ಬೆಲ್ಲ ದತ್ತ ಹಂಗೈರೆ ಸಿಂಬರುವತ್ತೆಗೆ ಬಂದವು ಕಳೆಡುಮುಖರಂತೆ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾಟೆಂಗಿನೊಂಬಳಿ ದರ್ಸನೆ ತೆಂಗಿನೊಂಬಳಿ ದರ್ಸನಂತೆ ಶಿವನ ಮೈ ಮೇಲನ ಮನ ರೂಪ ಕಾಲಿಗಾಕೆನ ಕಾಲ ಗಗ್ಗರೆ ನಡಿಗಾಕೆನ ಪಟ್ಟೆ ಉಡದರ ನೆತ್ತ ಮೇಲೆ ದುಂದರ ಮುತ್ತಿನ ತೋರ ಕಿಡಿಗಣ್ಣಾನೆ ಪಾಟಾಳ ಹನುಮ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾಟೆಂಗಿನೊಂಬಳಿ ದರ್ಸನೆ ಅಡ್ಡ ನ್ಯಾಮದ ಹನುಮಾನಂತೆ ಗಿಡ್ಡ ನ್ಯಾಮದ ದಾಸರಂತೆ ಸಂಕ ಜಗಟೆ ಬಡವರಂತೆ ಮುಳ್ಳಾವಿನ ಮುಂಜಡುವರಂತೆ ಅಂಗೈರೆ ಸಿಂಬರುವತ್ತೆಗೆ ಬಂದವು ಕಳೆಡುಮುಖರಂತೆ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾಟೆಂಗಿನೊಂಬಳಿ ದರ್ಸನೆ ಆದ್ರೂ ಇನ್ನೂ ಗಟ್ಟಿ ಇದೆ ನಿಮ್ಮ ಧ್ವನಿ ಗಟ್ಟಿ ಇದೆ ಚೆಂದಾಗಿ ಹಾಡ್ತೀರಿ ಅವಾಗ ಹೆಂಗ್ ಹಾಡ್ತಿದ್ರಿ ಅವಾಗ ಅಷ್ಟು ಪದ ಆಡ್ತಿದ್ದೀರಿ ನಾವು ಕಳೆದಕ್ಕೆ ಹೋಗ್ಬಿಟ್ರೆ ನಿಂತು ಬಿಟ್ರೆ ಸಾಕು ಬರೀ ಪದ ಕಳೆದಲ್ಲೆಲ್ಲ ಎಂತ ಹಾಡು ಹಾಡ್ತೀರಿ ಯಾವನ ನಮ್ಮ ಮನ್ಸಿಗೆ ಬಂದದ್ದು ಬಿಸಕಲ್ ಮೇಳು ಮತ್ತೆ ದೊಡ್ಡ ದೊಡ್ಡ ಪದಗಳು ಎರಡು ಎರಡು ದಿನ ಕಿಟ್ಟಿಟ್ಟಿಟ್ಟು ಹಾಡೋದು ನಿಮ್ ಜೊತೆಗಿರೋರೆಲ್ಲ ಹಾಡ್ತಾರ ಕಳೆದಲ್ಲಿ ಮತ್ತೆ ಇವ್ರು ಬರ್ತಾವ ಇವ್ರು ಬಂದಿದ್ರಲ್ಲ ಅಂತಾರ ಬಂದ್ರೆ ಹಾಡ್ತಾನೆ ಇಲ್ಲದ್ರೆಲ್ಲ ಈಗಿನ ಹೊಸಬ್ರೆಲ್ಲ ಕಲಿತಿದ್ದಾರೆ ಇಂಥ ಹಾಡುಗಳು ಇಂಥ ಹಾಡು ಕಲಿಯೋದಲ್ರಿ ಅವ್ರು ಇವಾಗ ಈಗ ಈ ಹಾಡು ಕಲಿಯೋದಲ್ಲ ಅವ್ರು ಸಿನಿಮನ ಹಾಡು ಕಲಿತಾರ ನಿಮಗೆ ಈ ಹಾಡುಗಳನ್ನ ಕಲಿಸಿದವ್ರು ಯಾರು ನಮ್ಮವನಾರ ನಮ್ಮವನಾರ ಹಾಡಿರ ನಿಮ್ಮವನ ಹೆಸರೇನು ಕೆಂಚಮ್ಮ ತಾರಾನಗರದ ಅವ್ರಿಗೆ ಬೇಸ್ ಬರ್ತಿದ್ದ ಹಾಡುಗಳಿಲ್ಲ ಹಾಡು ಆಡ್ತಿದ್ರಿ ನಮ್ಮವ್ವ ನಮ್ಮವನ್ ಮನೆ ಬಾಗ್ಲಿಗೆ ಹಾಕಿ ನಮ್ ದಾಡಮ್ಮ ಅವ್ರಿಬ್ರು ಆಡ್ತಿದ್ರು ಎಲ್ಲೆಲ್ಲ ಹಾಡ್ತಿದ್ರು ಅವರೆಲ್ಲ ಅವ್ರು ಎಲ್ಲೆಲ್ಲ ಅದೇ ಗುಡಿ ಮುಂದೆ ಮತ್ತೆ ಹಿಂಗ್ ಮಳೆ ಹೋದಾಗ ಮತ್ತೆ ಹೊಲಗೊಳಗ ಅವಾಗಲ್ಲಿ ಹಿಂಗಲ್ಲಿ ಹೋಗ್ತಿತ್ತಲ್ರಿ ಹಾಡಕ್ಕೆ ಎಲ್ಲಿ ಒಳ್ಳೇದು ನಿಂಗಮ್ಮರೇ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಕೂಲಿ ಕಾರ್ಮಿಕರಾಗಿ ನಿಮ್ ಜೀವನ ಮಾಡ್ತಾ ಇದ್ರಿ ಜೊತೆಗೆ ಕಲಾವಿದ್ರು ಹೌದು ಜನಪದ ಹಾಡುಗಳನ್ನ ಸಾಕಷ್ಟು ತಲೆಯಲ್ಲಿ ತುಂಬಿಕೊಂಡಿದ್ರಿ ನಾಲ್ಗೆ ಮೇಲೆ ಸಾವಿರಾರು ಹಾಡುಗಳಿದ್ದಾವೆ ಈ ಅನುಭವಗಳನ್ನೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀಮತಿ ಹಲಗಿ ನಿಂಗಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಬಿ ಸೋಮೇಶ್ ಉಪ್ಪಾರ್ ಕೇಳಿ ಕೃಷಿ ಗೀತೆಗಳನ್ನ ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು